ಸಿತ್ತುವಂ ಮೆವೇ ಬಿಲಿ ನೀದು ವಲ ಮೆದು ಅತೀತೇ ಬಿಂದು ನೊಪ್ಪೆಮಿನ್ ಗಿಲಿಗತ್ ಹದವತ್ ತಾನೀವಿ ಎಂಗೆ ಅನಂತ ಸಯೂರೇ ಬಿಯ ಕರುದಿವಿ ದಿಯಂಬೇ ಪಾಲು ಕಲಾ ಸುಲಂಗ ಪಮನಿ ಕುರುಮೇ ಪಂಡಾ ವೆಟಿನ ಸಿತ ಸದಾ ಸರನ ಮತ ತಾನೀವಿ ಎಂಗೇ ಮಾದ ಸಿತು ಅಂ ಮೆವೇ ಬಿಲೆ ಮೀದು ವಲ ಮೆದ ಅತೀತ ಬಿಂದು ನೊಪ್ಪೆಮಿನ್ ಗಿನಿಗತ್ ಹದವತ್ ತಾನೀವೇವಿ ಇಕ್ತೆಂಗೇ ಸಕ್ ಮಲ್ ಮೆದ ಇಕ ಮಾಲೈ ಪೆತುವೇ ಮಾಲ ಕಿ ಮದ ಸರದಂ ಕರ ಸಂಗವೇ ದನಿ ತವಮ ಮತ ಮಲೆ ಸುವಂದ ಪೋದ ತಾನೀವೇ ಮಾದ ಸಿತು ಅಮ್ಮ ಮೆವೇ ಬಿಲಿ ನೀದು ವಲ ಮೆದು ಅತೀತ ಬಿಂದು ನುಪ್ಪೆಮಿನ್ ಗಿಲಿಗತ್ ಹದವತ್ ತಾನೀವೇವಿ ಇಕ್ತೆಂಗೆ ತಾನೀವೇವಿ ಇಕ್ತೆಂಗೆ ತನಿವೇವಿ ಇಕ್ತೆಂಗೇ ತನಿವೇವಿ ಇಕ್ತೆಂಗೇ ತನಿವೇವಿ.